ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30 ಹಾಗೂ 26 ಸೆಕೆಂಡುಗಳು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿಯ ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಮಣ್ಣು ಆರೋಗ್ಯ ನಿರ್ವಹಣಾ ಕಾರ್ಯಕ್ರಮ. ಭಾಗವಹಿಸುವವರು ಅಪರ ಕೃಷಿ ನಿರ್ದೇಶಕರಾದ ಡಾ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಮಣ್ಣು ಆರೋಗ್ಯ ನಿರ್ವಹಣೆ. ಈ ಕುರಿತು ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ಅಪರ ಕೃಷಿ ನಿರ್ದೇಶಕರಾದಂಥ ಡಾಕ್ಟರ್ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಅವರು. ನಮಸ್ಕಾರ ಡಾಕ್ಟರ್ ವೆಂಕಟರಾಮರೆಡ್ಡಿ ಅವರು. ನಮಸ್ಕಾರ. ಹಾಗೆಯೇ ಜಂಟಿ ಕೃಷಿ ನಿರ್ದೇಶಕರಾದಂಥ ಎಚ್ ಎಸ್ ದೇವರಾಜ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ದೇವರಾಜ್ ಅವರು. ನಮಸ್ಕಾರ. ಕೇಳಿದರೆ ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವಂಥವರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಮಾಹಿತಿ ಪಡೆಯೋದಕ್ಕೆ ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 2237074 77, 2237088, 2237499. ಎಸ್ ಟಿ ಡಿ ಕೋಡ್ 0 8 0. ಈಗ ದೇವರಾಜ್ ಅವರೇ, ಮಣ್ಣಿನ ಆರೋಗ್ಯ ದೇಶದ ಆರೋಗ್ಯ ಅಂತ ಕರೀತಾರೆ. ಮುಖ್ಯವಾಗಿ ನಾವು ನಮ್ಮ ಚರಿತ್ರೆಯನ್ನು ಅವಲೋಕನ ಮಾಡಿದಾಗ ಸಾಕಷ್ಟು ಉತ್ತಮವಾಗಿದ್ದಂಥ ನಾಗರಿಕತೆಗಳು ಮಣ್ಣಿನ ಒಂದು ಸುಸ್ಥಿತಿಯನ್ನು ಕಾಪಾಡಿಕೊಳ್ಳಾರ್ದಕ್ಕೆ ಅವು ನಾಶ ಆದವು ಅಂತ ನಾವು ಕೇಳಿದ್ವಿ ಚರಿತ್ರೆಯಲ್ಲಿ. ಇದನ್ನು ನೋಡಿದಾಗ ನಮಗೆ ಮಣ್ಣಿನ ಆರೋಗ್ಯ ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಮತ್ತು ಮಣ್ಣು ಮುಖ್ಯವಾಗಿ ನಮ್ಮ ಸಂಸ್ಕೃತಿಯನ್ನು ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಮಣ್ಣಿನ ಆಧಾರದ ಮೇಲೇ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಆಹಾರ ಇವೆಲ್ಲ ವ್ಯತ್ಯಾಸ ಆಗ್ತಾ ಹೋಗ್ತವೆ. ಮತ್ತು ಮಣ್ಣೇ ನಮಗೆ ಆಧಾರ ಅಂತಲೂ ನಮ್ಮ ದಾಸರು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಮಣ್ಣಿನ ಆರೋಗ್ಯ ಸಾಕಷ್ಟು ಇವತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ನಮ್ಮ ಕೇಳುಗರಿಗೆ ಪ್ರಾರಂಭದಲ್ಲಿ ಈ ಮಣ್ಣಿನ ಆರೋಗ್ಯ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಹೌದು. ಈಗ ಮಣ್ಣಿನ ಆರೋಗ್ಯ ಅಂತ ಅಂದ್ರೆ ಮಣ್ಣಿನಲ್ಲಿ ದೊರೆಯತಕ್ಕಂತಹ ಪೋಷಕಾಂಶಗಳು ಮುಖ್ಯವಾಗಿ ಒಂದು ಮಣ್ಣು ಅಂತ ತೆಗೆದುಕೊಂಡಾಗ ಒಂದು 4 ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತಹ ಗಾಳಿ, ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ನೀರು, ಮತ್ತು ಮಣ್ಣಿನಲ್ಲಿರ್ತಕ್ಕಂತಹ ಖನಿಜಾಂಶಗಳು, ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಜೈವಿಕಾಂಶಗಳು, ಈ ಎಲ್ಲವನ್ನೂ ಸೇರಿ ನಾವು ಮಣ್ಣು ಆರೋಗ್ಯ ಅಂತ ಹೇಳ್ಬೋದು. ಈ ಖನಿಜಾಂಶಗಳು ಮತ್ತು ಜೈವಿಕಾಂಶಗಳು ಹೆಚ್ಚು ಮಟ್ಟಿಗಿದ್ರೆ ಉತ್ತಮವಾದ ಮಣ್ಣು, ಆರೋಗ್ಯೋತ್ಪರ ಮಣ್ಣು ಅಂತ ಹೇಳ್ಬೋದು. ನಾನು ಜೈವಿಕಾಂಶ ಅಂತ ಹೇಳಿದ್ರೆ ಹ್ಯೂಮಸ್ ಅಂತ ಹೇಳಿದೆ. ಆ ಹ್ಯೂಮಸ್ ಅಂಶ ಜಾಸ್ತಿ ಆದಾಗ ಏನಾಗುತ್ತೆ, ಮಣ್ಣಿನ ಈ ನೀರು ಹಿಡಿತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಖನಿಜಾಂಶಗಳನ್ನ ಹಿಡಿಯತಕ್ಕಂಥ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಮುಖ್ಯವಾಗಿ ಈಗ ನಾವು 30 ವರ್ಷದ ಹಿಂದೆ ಹೋದ್ರೆ ಪ್ರತಿಯೊಂದು ರೈತ ಮಧ್ಯಮ ರೈತನ ಮನೆಯಲ್ಲಿ ಒಂದು 30 ಕುರಿಗಳು, ಮೇಕೆಗಳು, ಆಡುಗಳು ಇರ್ತಿತ್ತು, ಅಥವಾ 4-5 ದನಗಳು ಇರ್ತಿತ್ತು, ಎಮ್ಮೆಗಳು ಸಾಕ್ತಾ ಇದ್ದವು. ಅಂದರೆ ಜಾನುವಾರುಗಳು ಸಂಖ್ಯೆ ಜಾಸ್ತಿ ಇರ್ತಿತ್ತು. ಅಲ್ಲಿ ಅದರಿಂದ ಬರ್ತಿರ್ತಕ್ಕಂಥ ನಾವು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಇತ್ತೀಚೆಗೆ ನಾವು ನಮಗೆ ಗೊತ್ತಿರೋ ಹಾಗೆ ನಾವು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ನಾವು ಜಾಸ್ತಿ ಅವಲಂಬನೆ ಆಗಿಬಿಟ್ಟಿದ್ವಿ. ಇದರಿಂದ ಏನಾಗುತ್ತೆ ಅಂತಂದರೆ ಈ ಮಣ್ಣಿನ ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ಹಾಕ್ತಾ ಬಂದರೆ ಈ ಮಣ್ಣಿನಲ್ಲಿ ದೊರೆತಕ್ಕಂಥ ಜೈವಿಕಾಂಶಗಳು, ಹ್ಯೂಮಸ್ ಅಂಶ ಕಡಿಮೆ ಆಗಿ ಬರ್ತಾ ಬರ್ತಾ ಏನಾಗುತ್ತೆ, ಮಣ್ಣಿನ ಸ್ಟ್ರಕ್ಚರ್ ಅಂತೇವೆ, ಮಣ್ಣಿನ ರಚನೆ ಚೇಂಜಸ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಖನಿಜಾಂಶಗಳು ಹಿಡಿದಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಹೋಗಿ ಮಣ್ಣಿನ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ. ಇದನ್ನು ರೈತ ಬಂಧುವರು ಬಹಳಷ್ಟು ಜನ ನಾವು ರೈತ ಬಂಧು ಬಹಳಷ್ಟು ತಜ್ಞರಿದ್ದಾರೆ. ಅವರು ನಮ್ಮ ಏನು ಬ್ಯಾಲೆನ್ಸ್ ಮಾಡ್ತಾಯಿದ್ರೆ, ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರನು ಹಾಕ್ತಾ ಇದ್ದಾರೆ, ಮತ್ತು ನಮ್ಮ ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಮಣ್ಣಿನ ಆರೋಗ್ಯನ ಕಾಪಾಡ್ತಾ ಬರ್ತಾ ಇದ್ದಾರೆ. ಅದು ಹೆಚ್ಚಿನ ರೈತರು ನಾನು ತಮ್ಮ ಗಮನಿಸ್ದಂಗೆ ಈ ಬರೀ ರಾಸಾಯನಿಕ ಗೊಬ್ಬರಗಳೇ ಡಿಪೆಂಡ್ ಆಗ್ತಾ ಹೋದ್ರೆ ಮಣ್ಣಿನ ಆರೋಗ್ಯ ಕೆಡ್ತಾ ಬರುತ್ತೆ. ಮತ್ತೆ ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ನಮಗೆ ಮಣ್ಣಿನಲ್ಲಿ ನಮಗೆ ಸಸ್ಯಗಳ ಬೆಳವಣಿಗೆ ಸುಮಾರು 16 ಪೋಷಕಾಂಶಗಳು ಬೇಕು ಅಂತ ಹೇಳಿ ನಾವು ವಿಜ್ಞಾನಿಗಳು ಆಗಲೇ ಅಂದಾಜು ಮಾಡಿರ್ತಾರೆ. ಆದ್ರೆ ಮುಖ್ಯವಾಗಿ ಮುಖ್ಯ ಪೋಷಕಾಂಶಗಳು ಅಂತ ಹೇಳ್ತೀವಿ, ರಂಜಕ, ಸಾರಜನಕ ಮತ್ತು ಪೊಟ್ಯಾಸ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ದ್ವಿತೀಯ ಮಟ್ಟದ ಪೋಷಕಾಂಶಗಳು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಮತ್ತೆ ಹಾಗೆ ಲಘು ಪೋಷಕಾಂಶಗಳು, ಎಲ್ಲ ಸೇರಿ 16 ಪೋಷಕಾಂಶಗಳು ನಮಗೆ ಸಸ್ಯಗಳ ಉತ್ತಮವಾದ ಬೆಳವಣಿಗೆ ಅವಶ್ಯಕತೆ ಇರ್ತದೆ. ಎಲ್ಲಾ ಪೋಷಕಾಂಶಗಳನ್ನು ನಾವು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ನಮಗೆ ಆರೋಗ್ಯಪೂರ್ಣವಾದಂತಹ ಒಂದು ಬೆಳೆಯನ್ನು ಪಡೆಯೋದಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ, ನಾವು ಈಗ ಜೈವಿಕಾಂಶ ಅಂತ ಹೇಳಿದ್ನಲ್ಲ, ಮಣ್ಣಿನಲ್ಲಿ ಸಾಕಷ್ಟು ಈ ಏನು ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಸೂಕ್ಷ್ಮಾಣುಜೀವಿಗಳು. ಈ ಸೂಕ್ಷ್ಮಾಣುಜೀವಿಗಳು ನಮ್ಮಲ್ಲಿ, ನಾನು ಹ್ಯೂಮಸ್ ಅಂತ ಹೇಳಿದ್ನಲ್ಲ, ಆ ಹ್ಯೂಮಸ್ ಅಂಶ ಜಾಸ್ತಿ ಆದಾಗ ಈ ಸೂಕ್ಷ್ಮಾಣುಜೀವಿಗಳ ಅದು ಏನು ಚಟುವಟಿಕೆ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರ ಸಂಖ್ಯೆ. ಆ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಮಣ್ಣಿನಲ್ಲಿ ದೊರೆತಕ್ಕಂಥ ಖನಿಜಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವು ಸಸ್ಯಗಳಿಗೆ ದೊರೆಯುವಂಥ ಅಂಶನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಗಮನಿಸ್ಬಿಟ್ಟು ರೈತ ಬಂದವರು ಆಗಲೇ ಹೇಳಿದಾಗೆ ಸಮ ಪ್ರಮಾಣದಲ್ಲಿ ಈ ನಾವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ನಮ್ಮ ಸಾವಯವ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಕೊಂಡು ಮಣ್ಣಿನ ಆರೋಗ್ಯನ ಕಾಪಾಡ್ತಾ ಬರಬೇಕಾಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ನರಸಿಂಹಮೂರ್ತಿ ಅಂತ. ಹೇಳಿ ನರಸಿಂಹಮೂರ್ತಿ ಅವರೇ. ಸರ್, ಎಲ್ಲರನ್ನು ಈಗ ಕಳೆ ಮತ್ತೆ ಆಳುಗಳ ಅಭಾವ ಅಂತ ಹೇಳ್ಬಿಟ್ಟು ರಾಸಾಯನಿಕ ಹೊಡಿತಾರೆ, ಇಳುವರಿ ಬರಬೇಕು ಅಂತ ಹೇಳಿ ರಾಸಾಯನಿಕ ಹೊಡಿತಾರೆ. ಶಿಫಾಸ್ ಮಾಡ್ತಾರಲ್ಲ, ಅದು ಒಳ್ಳೇದ ರೈತರಿಗೆ? ಹೆಂಗ್ ಸರ್ ಇದು ತಿಳುವಳಿಕೆ ಕೊಡೋದು ಅಂತ ಹೇಳ ಸರ್. ನಾನು ಆಗ್ಲೇ ಹೇಳಿದ್ರೆ, ನೀವು ಔಷಧಿಗಳು ಹೇಳ್ತಾ ಇದ್ರಲ್ವಾ, ಔಷಧಿ ಬಳಿ ಹೇಳ್ತಾ ಇದ್ರಿ. ತಾವ್ ಹೇಳ್ದಂಗೆ ವಿಡಿ ಸೈಡ್ ಅಂತ ಏನ್ ಹೇಳ್ತಾ ಇದ್ರಿ ನಾವು? ಹೌದು, ಈ ಕಳೆನಾಶಕಗಳನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಮಣ್ಣಿನ ಆರೋಗ್ಯ, ನಾನು ಆಗ್ಲೇ ಹೇಳ್ದಂಗೆ ಮಣ್ಣಿನ ರಚನೆ ಚೇಂಜ್ ಆಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ದೊರೆತಕ್ಕಂತಹ ಈ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಆಗ್ಲೇ ಸೂಕ್ಷ್ಮಾಣ ಜೀವಿಗಳು, ಆ ಸೂಕ್ಷ್ಮಾಣ ಜೀವಿಗಳಿಗೆ ಬಹಳಷ್ಟು ಅಪಾಯ ಇದು, ಹೆಚ್ಚಿನ ಪ್ರಮಾಣದ ಉಪಯೋಗಿಸೋದ್ರಿಂದ. ನನಗೆ ಕೆಲವು ಕಡೆ ಕೆಲವಿನಾಂಶ ನಿಮಗೆ ಆ ಕಳೆನಾಶಕ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ನಿಮಗೆ ಏನು ಕಳೆ ತೆಗೆಯುವಂತ ಅವಕಾಶಗಳು ಕಡಿಮೆ ಆಗ್ತಾ ಹೋದಾಗ, ಮತ್ತೆ ಈಗ ಅವ್ರು ಹೇಳಿದಾಗೆ ಈ ಲೇಬರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಕೆಲಸಗಾರರು ಆ ಕೆಲಸಗಾರರು ಕಡಿಮೆ ಆದಾಗ ಕಳೆ ತೆಗಿಲಿಕ್ಕೆ ಇಂಥ ನಾವು ಕಳೆನಾಶಕಗಳು ಮರೆ ಹೋಗಬೇಕಾಗುತ್ತೆ. ಮತ್ತೆ ಕಳೆನಾಶಕ ಉಪಯೋಗಿಸಬೇಕಾದ್ರೂ ನಾವು ಜುಡಿಷಿಯಸ್ ಒಂದು ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ವಿವೇಚನಾ ಬಳಕೆ ಮಾಡೋದ್ರಿಂದ ನಾವು ಈ ಭೂಮಿ ಹಾಳಾಗಂತ ತಡಿಬಹುದಾಗುತ್ತೆ. ನಮ್ಮ ಬೇಸಾಯ ತಜ್ಞರು ಎಷ್ಟು ಶಿಫಾರಸ್ ಮಾಡಿರ್ತಾರೆ ಅಷ್ಟೇ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗುತ್ತೆ. ಮತ್ತೆ ಹೆಚ್ಚಿನ ನಾಲೆಜ್ ಬೇಕು ಅಂದ್ರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಿದೆ, ಅಲ್ಲಿ ಹೋದ್ರೆ ಅಲ್ಲಿ ತಜ್ಞರಿರ್ತಾರೆ, ಅಂತವ್ರನ್ನ ಕೇಳಿದ್ರೆ ಅವರು ಎಷ್ಟು ಬಳಕೆ ಮಾಡಬೇಕು ಮತ್ತೆ ಯಾವ ಪ್ರಮಾಣದ ಬಳಕೆ ಮಾಡಬೇಕು, ಯಾವ ಕಾಲದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳಿ ಅವರಿಗೆ ಗೈಡ್ ಮಾಡ್ತಾರೆ. ಸೊ ರೈತ ಬಂದು ಅದನ್ನ ಗಮನಿಸಿಕೊಂಡು ಆ ಕಳೆನಾಶಕ ಬಳಸೋದ್ರಿಂದ ಅವಶ್ಯಕತೆ ಇದ್ದಾಗ ಅದು ಮಣ್ಣಿನ ನಮ್ಮ ಆರೋಗ್ಯ ಕಾಪಾಡುವಂತದ್ದು. ಅಂದ್ರೆ ಕೆಲವು ಕಳೆನಾಶಕಗಳನ್ನ ನಾವು ಬಿತ್ತನೆ ಮಾಡಿದ್ಮೇಲೆ ಅವನ್ನು ಮೇಲ್ಗಡೆ ಬರೋದಕ್ಕಿಂತ ಮುಂಚೆ ಬಳಸಬೇಕಾಗುತ್ತೆ. ಹೌದು, ಮತ್ತೆ ಕೆಲವು ಮೊಳಕೆ ಹೊಡೆದ್ಮೇಲೆ ಬಳಸುವಂತದ್ದು. ಕೆಲವು ಸಂದರ್ಭದಲ್ಲಿ ಭೂಮಿ ಖಾಲಿ ಇರುವಾಗ ಬಳಸುವಂತ ಕಳೆನಾಶಕಗಳು ಇದಾವೆ, ಖಂಡಿತ ಅವನ್ನೆಲ್ಲ ನೋಡ್ಕೊಂಡೇ ಬಳಸಬೇಕಾಗುತ್ತೆ. ಗೊತ್ತಾದ ಏನು ಶಿಫಾರಸು ಮಾಡಿರೋ ಪ್ರಮಾಣದಲ್ಲೇ ಬಳಸಬೇಕು. ಅದಕ್ಕಿಂತ ಹೆಚ್ಚಾದ್ರೆ ಅವರು ನರಸಿಂಹಮೂರ್ತಿ ಅವರು ತಿಳಿಸಿದಾಗೆ ಮಣ್ಣು ಮಾಲಿನ್ಯ ಅಂತೀವಲ್ಲ, ಮಣ್ಣು ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್ ಅಂತೀವಲ್ಲ, ಅದು ಉಂಟಾಗಿ ನಮ್ಮ ಮಣ್ಣಿನ ಉತ್ಪಾದಕತೆ ಕಡಿಮೆ ಆಗುತ್ತೆ. ಕೆಲವು ರಾಜ್ಯಗಳು ಈಗಾಗಲೇ ಕಳೆನಾಶಕಗಳನ್ನು ಹೆಚ್ಚಿಗೆ ಮಿತವಾಗಿ ಬಳಸದ ಕಾರಣಕ್ಕೆ ಕೆಲವು ರಾಜ್ಯಗಳು ಈಗ ಗ್ಲೈಫೋಸೆಟ್ ಅಂತ ಒಂದು ಪ್ರಾಡಕ್ಟ್ ನ ಕೆಲವು ದುಷ್ಪರಿಣಾಮಗಳಾಗಿದೆ ಅಂತೇಳಿ ಅದಕ್ಕೆ ಬ್ಯಾನ್ ಕೂಡ ಮಾಡಿದ್ದಾರೆ. ಪ್ರಸಂಗಗಳು ಆಗ್ತಾ ಇದೆ. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ಮುಖ್ಯವಾಗಿ ನಾವು ನಮ್ಮ ಆರೋಗ್ಯವನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಆಸ್ಪತ್ರೆಗಳಿಗೆ ಹೋಗಿ ಪರೀಕ್ಷೆಗಳು ಮಾಡಿಸ್ಕೊಳ್ತೀವಿ. ಮಣ್ಣಿನ ಆರೋಗ್ಯವನ್ನು ತಿಳ್ಕೊಳ್ಳೋದು ಹೇಗೆ ಅಂತೀರಾ ದೇವರಾಜ್ ಅವರೇ? ಅದಕ್ಕೆ ಹೌದು, ನಾನು ಹೇಳಿದಾಗೆ ತಾಪ ಹೇಳಿದಾಗೆ ನಮ್ಮ ಈ ಮನುಷ್ಯನ ಆರೋಗ್ಯನ ನಾವು ಆಗಾಗ ನೋಡ್ಕೊಂಡು ಡಾಕ್ಟರ್ ಹೋಗಿ ಮಾಡಿಸ್ತಾನೆ ಇರ್ತೀವಿ, ಹಾಗೆ ಮಣ್ಣಿನ ಆರೋಗ್ಯನ ನಾವು ನೋಡ್ಕೋಬೇಕು ಅಂತ ಒಂದು ಇನ್ 3 ಇಯರ್ಸ್ ಅಂತ ಹೇಳ್ತೀವಿ, 3 ವರ್ಷಕ್ಕೆ ಒಂದ್ಸಲ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಇದಕ್ಕೆ ಏನಾಗುತ್ತೆ, ಮಣ್ಣು ಮಾದರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾವ ಭೂಮಿದ ನಾವು ಮಣ್ಣು ಆರೋಗ್ಯನ ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಳ್ತೀವೋ ಆ ಮಣ್ಣು, ಆ ಭೂಮಿಯ ಮಣ್ಣು ಮಾದರಿ ತೆಗೆದುಕೊಂಡು ನಮ್ಮಲ್ಲಿ ರಾಜ್ಯದಲ್ಲಿ ಲಭ್ಯ ಇರತಕ್ಕಂತಹ ನಮ್ಮ ಇಲಾಖೆಯಲ್ಲಿ ಸುಮಾರು 29 ಇದೆ, ತೋಟಗಾರಿಕೆ ಇಲಾಖೆಯಲ್ಲಿದೆ, ಮತ್ತೆ ರೇಷ್ಮೆ ಇಲಾಖೆಯಲ್ಲಿದೆ, ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿದೆ, ಮತ್ತೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿದೆ. ಇಲ್ಲಿ ದೊರೆತಕ್ಕಂತಹ ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಕೊಟ್ಟೆ ನಾವು ಮಣ್ಣನ್ನ ವಿಶ್ಲೇಷಣೆ ಮಾಡಿಬಿಟ್ಟು ಅಲ್ಲಿ ಯಾವ್ಯಾವ ಅಂಶ ಇದೆ ಅಂತ ಹೇಳಿ ಅವರಿಗೆ ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳ್ತೀವಿ, ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ. ಆ ಮಣ್ಣು ಆರೋಗ್ಯ ಚೀಟಿನಲ್ಲಿ ನಾವೆಲ್ಲ ಮೆನ್ಷನ್ ಮಾಡ್ಕೊಂಡ್ಬಂದಿರ್ತೀವಿ ಏನಂತ ಹೇಳಿ, ಯಾವ ಬೆಳೆ ಬೆಳೆದ್ರೆ ಅಲ್ಲಿ ಉತ್ತಮ. ಉದಾಹರಣೆಗೆ ನಮ್ಮ ಭತ್ತ ಬೆಳೆ ಅಂತ ಅಂದ್ಕೊಳ್ಳಿ, ಭತ್ತದಕ್ಕೆ ನಮಗೆ ಸುಮ್ಮ 40-20-20 ಅಂತ ಹೇಳ್ತೀವಿ, 40 ಸಾರಜನಕ 20 ರಂಜಕ 20 ಪೊಟ್ಯಾಸಿಯಂ ಕೊಡಬೇಕು ಅಂತ ಹೇಳ್ತೀವಿ ಎಕರೆಗೆ. ಆದ್ರೆ ಅಕಸ್ಮಾತ್ ಆ ಮಣ್ಣಿನಲ್ಲಿ ಆ ಅಂಶ ಏನಾದ್ರು ಕಡಿಮೆ ಆಗಿದ್ರೆ ಈ 40 ಬದಲು ಅಕಸ್ಮಾತ್ 50 ಕೊಡಬೇಕಾಗತ್ತ ನೀವು, ಅದು 20 ಬದಲು 30 ಕೊಡಬೇಕಾಗ, ಆ ರೀತಿ ನಾವು ಶಿಫಾರಸು ಮಾಡಿರ್ತೀವಿ. ಒಂದಾಟಿಕೆ ಮಾಡ್ಕೋಬೇಕಾಗತ್ತೆ ಒಂದು. ಇನ್ನೊಂದು ಮತ್ತೆ ಸಾವಯವ ಗೊಬ್ಬರ ಅಂತ ಹೇಳಿದ್ರೆ ಆ ಸಾವಯವ ಗೊಬ್ಬರ ಎಷ್ಟು ಕೊಡಬೇಕಾಗತ್ತೆ, ಅಥವಾ ಅಕಸ್ಮಾತ್ ಈ ಆಮ್ಲಿಯ ಮಣ್ಣು ಮತ್ತೆ ನಾವು ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. ಒಂದು ಯಾವ್ದೋ ಒಂದು ಭೂಮಿ ಈ ಆಮ್ಲಿಯ ಮಣ್ಣು ಆಗಿದ್ರೆ ಆಮ್ಲಿಯ ಮಣ್ಣನ್ನ ಸುಧಾರಣೆ ಮಾಡಲಿದ್ದು ಹೇಗೆ ಅಂತ ಹೇಳಿ, ಉದಾಹರಣೆ ಈಗ ಆಮ್ಲಿಯ ಮಣ್ಣಾಗಿದ್ರೆ ಅದಕ್ಕೆ ನಾವು ಒಂದು ದೂರವಾಣಿ ಕರೆ ಇದೆ, ಖಂಡಿತ ಅದನ್ನ ಸ್ವೀಕರಿಸಿದ ನಂತರ ನಮ್ಮ ಸಂವಾದ ಮುಂದುವರಿಸೋಣ. ಖಂಡಿತ. ಹಲೋ, ನಮಸ್ಕಾರ. ತಮ್ಮ ಹೆಸರು? ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ. ಹೇಳಿ ಹೇಳಿ. ನಮಸ್ಕಾರ. ಹೇಳಿ. ಒಂದು ಈಗ ಕಾರ್ಯಕ್ರಮ ಚೆನ್ನಾಗಿ ಬೆಳಿಗ್ಗೆ ಇವತ್ತಿನ ಕಾರ್ಯಕ್ರಮ ಮಣ್ಣಿಗೆ ಎಲ್ಲಿಗೆ ಅಂತ ಒಂದು ಇದೆ ಕಾರ್ಯ. ಹಾಗಾಗಿ ಸರ್ ಈಗ ನೀರು ಯೂರಿಯಾ ಮತ್ತೆ ಪೊಟಾಸ್ ಗೊಬ್ಬರ ಇರಲಿ ಸರ್, ಬೆಳೆ ಬೆಳೆಯಲ್ಲ. ಹಾಗಾಗಿ ಸಾವಯವ ಬೆಳಿಬೇಕು ಅಂದ್ರೆ ಎರಡು ಗೊಬ್ಬರ ಅದೇ ಗೊಬ್ಬರ ಯೂಸ್ ಮಾಡ್ಬೇಕು ಸರ್. ಹಾಗಾಗಿ ನಂದ ಪ್ರಶ್ನೆ ಸರ್, ಈಗ ಇವ್ರು ಪೊಟಾಸ್ ಬೆಳೆದ್ರಿಂದ ನಮ್ ಕಡೆ ಎಲ್ಲ ಸರ್ ಅದೇ ಆಗ್ಬಿಟ್ಟಿದೆ, ನಾವು ಸಾವಯವ ಕೃಷಿ ಮಾಡ್ಬೇಕು ಅಂತ ಆಯ್ತಾ ಇಲ್ಲ. ಹಾಗಾಗಿ ಸುತ್ತಮುತ್ತ ಕೆಮಿಕಲ್ ಆಗಿ ಬೆಳಿತಾರೆ ಸರ್, ಹಾಗಾಗಿ ಮಾಡೋಣ. ಅಂದ್ರೆ ಇವ್ರ ಸುತ್ತಮುತ್ತಲ ಜಮೀನ್ ರಾಸಾಯನಿಕ ಬಳಸಿದಾಗ ಇವರು ಸಾವಯವ ಕೃಷಿ ಮಾಡಕ್ ಸಾಧ್ಯನೇ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅವ್ರು ಏನ್ ಹೇಳಿದ್ದು ಅಂತ ಅಂದ್ರೆ, ಮನುಷ್ಯ ಸತ್ರ ಮಣ್ಣಿಗೆ, ಮಣ್ಣೆ ಸತ್ರ ಎಲ್ಲಿಗೆ ಅಂತ ಅವರು ಬಹಳಷ್ಟು ಅಂತಾರೆ ತತ್ವಜ್ಞಾನಿ ರೀತಿಯಾಗಿ ಶಿವಣ್ಣ ಅವರು ಹೇಳಿದ್ದಾರೆ. ಅವ್ರು ಹೇಳಿದಾಗೆ ಇದನ್ನ ನಾನಾಗ್ಲೇ ಈ ಸಾವಯವ ಕೃಷಿನ ಕೆಲವೊಬ್ರು ಮಾಡಿದ್ರಿಂದ ಕಷ್ಟ ಆಗುತ್ತೆ, ಎಸ್ಪೆಷಲಿ ನಮ್ಮ ಮೈಸೂರು ಜಿಲ್ಲೆ ಅಂತ ಹೇಳಿದ್ರು. ಈ ನೀರಾವರಿ ಇರತಕ್ಕಂಥ ಪ್ರದೇಶಗಳಲ್ಲಿ ಅವ್ರು ಒಬ್ಬರೇ ಮಾಡೋದಕ್ಕೆ ಸಾವಯವ ಕೃಷಿ ಮಾಡ್ತೀನಿ ಅಂತ ಹೋದ್ರೆ, ಎಕ್ಸಾಂಪಲ್ ಇವ್ರದ್ದು ಕೆಳಗಿನ ಹಂತದಲ್ಲಿ ಭೂಮಿ ಇದ್ರೆ ಮೇಲ್ಗಡೆ ಹಂತದವ್ರು ಅಕಸ್ಮಾತ್ ಗೊಬ್ಬರ ಆಗ್ತಾ ಬಂದ್ರೆ ಆ ಗೊಬ್ಬರದ ಅಂಶ ಇವ್ರಿಗೆ ಬಂದೇ ಬರುತ್ತೆ. ಆ ಸಾವಯವ ಕೃಷಿ ಮಾಡೋಕ್ಕೆ ಅಷ್ಟು ಬಹಳಷ್ಟು ಕಷ್ಟ ಆಗುತ್ತೆ. ಸೊ ಇದೊಂದು ಗುಂಪು ಸಾಮುದಾಯಿಕವಾಗಿ ಅಂದ್ರೆ ರೈತರು ಒಂದು ಸಮುದಾಯ ಮಾಡಿಕೊಂಡು ಅವರೆಲ್ಲರೂ ಏನು ಸಾವಯವ ಕೃಷಿ ಮಾಡುವಂತದ್ದು ಬಹಳಷ್ಟು ಉತ್ತಮ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಸಮುದಾಯಕವಾಗಿ ಮಾಡೋದು ಒಳ್ಳೇದು ಅಂತ ಅಭಿಪ್ರಾಯ ಪಡ್ತೀವಿ. ಹೌದು, ಖಂಡಿತವಾಗ್ಲೂ. ಧನ್ಯವಾದಗಳು ಶಿವಣ್ಣ ಅವರೇ ಕರೆ ಮಾಡೋದಕ್ಕಾಗಿ. ನಮಸ್ಕಾರ. ನಮಸ್ತೆ. ಈಗ ಮುಖ್ಯವಾಗಿ ದೇವರಾಜ್ ಅವರೇ, ತಾವು ಮಣ್ಣು ಸುಧಾರಕಗಳ ಬಗ್ಗೆ ಮಾತಾಡ್ತಾರೆ. ಈಗ ಆಮ್ಲೀಯ ಮಣ್ಣು ಅಂತ ಅಂದ್ರೆ ರಸಸಾರ ಕಡಿಮೆ ಇರುತ್ತೆ. ಕಡಿಮೆ, ಹೌದು. ರಸಸಾರ ತಾವೇ ಹೇಳಿದಾಗೆ 6.5-7.5 ಒಂದು 1-14 ಅಂತ ಹೇಳಿ ಒಂದು ರಸಸಾರದೊಂದು ಸ್ಕೇಲ್ ಕೊಟ್ಟಿದ್ದಾರೆ ವಿಜ್ಞಾನಿಗಳು. 6.5-6.5 ಇದ್ರೆ ಅದು ನಮ್ಮ ಉತ್ತಮವಾದ ಮಣ್ಣು ಅಂತ ಹೇಳಿ, ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಸೊ 6.5 ಕೆಳಗಿದ್ರೆ ಅದಕ್ಕೆ ಆಮ್ಲಿಯ ಮಣ್ಣು ಅಂತ ಹೇಳ್ತೀವಿ, ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ. ಮತ್ತೆ 7.5-8 ಇದ್ದಿದ್ರೆ ಅದಕ್ಕೆ ನಾವು ಸಲೈನ್ ಸಾಲ್ ಅಂತ ಹೇಳ್ತೀವಿ, ಕ್ಷಾರೀಯ ಮಣ್ಣು ಅಂತ ಹೇಳ್ತೇವೆ. ಮತ್ತೆ 8.5 ಜಾಸ್ತಿ ಆದ್ರೆ ಅದನ್ನ ನಾವು ಆಲ್ಕಲೈನ್ ಸಾಲ್ ಅಂತ ಇಂಗ್ಲಿಷ್ ಕರಿತೀವಿ. ನೀವ್ ಆಗ್ಲೇ ಹೇಳಿದ್ರೆ ಈ ಆಮ್ಲಿಯ ಮಣ್ಣಾದ್ರೆ ಆಮ್ಲಿಯ ಮಣ್ಣನ್ನು ಹೇಗೆ ನಾವು ಸುಧಾರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ನಮ್ಮಲ್ಲಿ ಈ ಕೃಷಿ ಸುಣ್ಣ ಅಂತ ಕೊಳ್ತೀವಿ, ಅಗ್ರಿಕಲ್ಚರ್ ಲೈಮ್ ಅಂತ ಹೇಳಿ, ಅಥವಾ ಡೋಲೋಮೈಟ್ ಅಂತ ಕೊಡ್ತೀವಿ. ಸುಮಾರು ನಮಗೆ 3-4 ಟನ್ ಒಂದು ಎಕರೆಗೆ ಹಾಕೋದ್ರಿಂದ, ಒಂದು ಹೆಕ್ಟೇರ್ಗೆ ಹಾಕೋದ್ರಿಂದ ಈ ಆಮ್ಲಿಯ ಮಣ್ಣನ್ನ ನಾವು ಸುಧಾರಿಸ್ಕೋಬಹುದು ಅಂತ ಹೇಳಿ ನಾವು ಹೇಳ್ತೀವಿ. ಹಾಗೆ ಕ್ಷಾರೀಯ ಮಣ್ಣಾದ್ರೆ ನಮ್ಮಲ್ಲಿ ಜಿಪ್ಸಮ್ ಅಂತ ಕೊಡ್ತೀವಿ. ಜಿಪ್ಸಮ್ ನಾವು ಸುಮಾರು 5-10 ಟನ್ ರೆಕಮೆಂಡ್ ಮಾಡ್ತೀವಿ ಒಂದು ಹೆಕ್ಟೇರ್ಗೆ. ಆ ಜಿಪ್ಸಮ್ ಹಾಕೋದ್ರಿಂದ ಕೂಡ ನಾವು ಕ್ಷಾರೀಯ ಮಣ್ಣನ್ನ ಕಡಿಮೆ ಮಾಡ್ತಾ ಬರಬಹುದು. ಅಂದ್ರೆ ಈ ಮಣ್ಣು ಸುಧಾರಕಗಳನ್ನು ಕೂಡ ನಾವು ಹಾಕೋದು ಈ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಸುಮ್ಮನೆ ಒಂದು ಅಂದಾಜಿನ ಮೇಲೆ ಹಾಕೋದಕ್ಕೆ ಬರೋದಿಲ್ಲ. ಇನ್ನೊಂದು ಗಮನಿಸಬೇಕು ಅಂತಂದ್ರೆ ಈ ನಮ್ಮ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ನೀರನ್ನು ಬಳಸೋದ್ರಿಂದ ಅಲ್ಲೂ ಕೂಡ ಈ ರಸಸಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಆಲ್ಕಲೈನ್ ಸಾಲ್ ಅಂತ ಹೇಳ್ತೀವಿ, ಆಲ್ಕಲೈನ್ ಸಾಲ್ ಜಾಸ್ತಿ ಕರ್ಲಾಗದು ಅಂತಾರೆ, ಕರ್ಲಾಗದು ಅಂತ ಹೇಳ್ತಾರೆ. ಹೌದು, ಭೂಮಿ ಮೇಲೆ ಮಣ್ಣು ಬೆಳ್ಳೆ ಕಾಣ್ತಾ ಹೋಗುತ್ತೆ, ಬೆಳ್ಳೆಗೂ ಕಾಣುತ್ತೆ. ಮತ್ತೆ ಕೆಲವು ಸಂದರ್ಭದಲ್ಲಿ ಬಹಳ ಹಸಿನು ಇರುತ್ತೆ, ಹೌದು, ಒಣಗಿದಾಗ ಬಹಳ ಗಟ್ಟಿ ಬಿರುಸಾಗ್ಬಿಡುತ್ತೆ. ಅದು ನಾವು ಹೇಳಿದಾಗ ಸಾಯಿಲ್ ಸ್ಟ್ರಕ್ಚರ್ ಹಾಳಾಗೋಗಿರುತ್ತೆ, ಅದರಿಂದ ಗಟ್ಟಿ ಆಗ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಆ ಬಸಿಗಾಲುಗಳನ್ನ ಮಾಡೋದ್ರಿಂದ ನೀರನ್ನ ಆಚೆ ಹಾಕೋದ್ರಿಂದ, ಮತ್ತೆ ಅದಕ್ಕೆ ನಾನಾಗ್ಲೇ ಮಣ್ಣು ಸುಧಾರಕ ಅಂತ ಹೇಳಿದ ಜಿಪ್ಸಮ್ ಹಾಕೋದ್ರಿಂದ ಇಂಥ ಪ್ರದೇಶಗಳಲ್ಲಿ ನಾವು ಈ ಕ್ಷಾರೀಯ ಮಣ್ಣನ್ನು ಅಂಶ ಕಡಿಮೆ ಮಾಡಿಕೊಂಡು ಒಂದು ತಟಸ್ಥ ಮಣ್ಣಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ನಮಸ್ಕಾರ. ಹಲೋ ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ನೀರಜ್ ಅಂತ, ಕಿಂಗೋಳಿ ಮಂಗಳೂರು ತಾಲೂಕು. ಪ್ರಶ್ನೆ ಕೇಳಿ ನೀರಜ್ ಅವರೇ. ಪ್ರಶ್ನೆ, ಇದು ಮಣ್ಣು ಪರೀಕ್ಷೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತದೆ ನಿಮ್ಮದು. ನಮಸ್ತೆ. ನಮ್ಮ ಗದ್ದೆ 50 ಸೆಂಟ್ಸ್ ಅಂತ ಉಂಟು, ಅದು ದೊಡ್ಡ ಗದ್ದೆ. ಅದರಲ್ಲಿ ಭತ್ತ ಮಾಡಿದ್ದಾರೆ ಮನೆಯ ತಾಯಿ ಮನೆಯಲ್ಲಿ. ಅದು ಭತ್ತಕ್ಕಿಂತ ಹೆಚ್ಚಾಗಿ ಒಂದು ಕಳೆ ತುಂಬಿಕೊಂಡು, ಅದಕ್ಕಾಗಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಆಗ್ತದ? ಆ ಒಂದು ಗದ್ದೆಯ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದ? ಅದಕ್ಕೆ ಅಥವಾ ಸೆಂಟ್ಸ್ ಗದ್ದೆ ಇರ್ಬೇಕು ಅಂತ ಕೇಳಿಕ್ಕೆ ನಾನು ಕಾಲ್ ಮಾಡಿದ್ದೆ. ನಮಸ್ಕಾರ. ತಾವು ಹೇಳ್ತಾ ಇರೋದು ತಮ್ಮ ವೈಯಕ್ತಿಕ ಹೊಲದಲ್ಲಿ ಕೂಡ ಮಣ್ಣು ಪರೀಕ್ಷೆ ಮಾಡಬಹುದೇ, ಸಣ್ಣದ ಪ್ರದೇಶ ಇದ್ರೂ ಕೂಡ ಅಂತ? ಅದು ಆಗಬಹುದು. ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಭೇಟಿ ನೀಡಿ ತಮ್ಮ ಮಣ್ಣು ಮಾದರಿಗಳನ್ನು ತಾವೇ ಸ್ವತಃ ತಾವು ಕೊಡೋದಾದ್ರೆ ಅದನ್ನು ಮಾಡ್ತಾರೆ. ಇಲ್ಲ, ಕೃಷಿ ಇಲಾಖೆ ಸಿಬ್ಬಂದಿಗೆ ಮಣ್ಣು ಪರೀಕ್ಷೆಗೆ ತಾವು ಒಂದು ಮನವಿ ಕೊಟ್ಟರೆ ಅವರು ಬಂದು ತಮ್ಮ ಹೊಲದಲ್ಲಿ ಮಣ್ಣು ಪರೀಕ್ಷೆ ಮಾಡಿ ತಮ್ಮನ್ನು ಒಯ್ತಾರೆ. ತಾವು ಸರ್ಕಾರ ಸಂಸ್ಥೆಯಲ್ಲಿ ತಾವು ಮಣ್ಣು ಪರೀಕ್ಷೆ ವೈಯಕ್ತಿಕವಾಗಿ ತಾವು ಮಾಡಿದ್ರೆ 200 ರೂಪಾಯಿ ನಾವು ಅದನ್ನು ಚಾರ್ಜ್ ಮಾಡ್ತೀವಿ. ಅದನ್ನು ತಮಗೆ ಎಲ್ಲಾನು ಅದರ ಮಣ್ಣಿನ ಗುಣಧರ್ಮ ಬಗ್ಗೆ ತಮಗೆ ಮಾಹಿತಿ ನೀಡಲಾಗುತ್ತೆ. ಮತ್ತು ಸ್ಥಳೀಯವಾಗಿ ಈಗ ಕೆಲವು ಗ್ರಾಮ ಮಟ್ಟದಲ್ಲಿ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು ತೆರೆದಿದ್ದಾರೆ. ಅಲ್ಲಿ ಕೂಡ ತಾವು ಅದನ್ನು ತಾವು ವೈಯಕ್ತಿಕ ತಮ್ಮ ಒಂದು ಸ್ಯಾಂಪಲ್ಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ಬೋದು. ಅಲ್ಲಿ 300 ರೂಪಾಯಿ ತಾವು ಕೊಡಬೇಕಾಗತ್ತೆ. ಅದು ಸ್ಥಳೀಯವಾಗಿ ಇದ್ದಂಥ ಕಡೆಯಿಂದ ಅದನ್ನು ಏರ್ಪಾಡು ಮಾಡಲಾಗಿದೆ. ಧನ್ಯವಾದಗಳನ್ನು ತಿಳಿಸೋಣ. ಈಗ ಮುಖ್ಯವಾಗಿ ಈಗಾಗಲೇ ಇವರು ಪ್ರಶ್ನೆ ಕೇಳಿದರು ದೇವರಾಜ್ ಅವರೇ, ಮುಖ್ಯವಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ನಮ್ಮ ಜಮೀನು ಬಹಳ ವಿಶಾಲವಾಗಿರ್ಬೋದು, ಮತ್ತೆ ಎಲ್ಲ ಮಣ್ಣನ್ನು ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಹೇಗೆ ಮಣ್ಣು ಪರೀಕ್ಷೆ ಮಾಡಿಸೋದು ಅಂತ? ಇದೊಂದು ತುಂಬ ಪ್ರಶ್ನೆ. ಇದು ಮಣ್ಣನ್ನು ಪರೀಕ್ಷೆ ಮಾಡಬೇಕಾದ್ರೆ ಮಣ್ಣು ಮಾದರಿಗಳನ್ನ ತೆಗೆದುಕೋಬೇಕಾಗುತ್ತೆ. ನಮ್ಮ ವಿಜ್ಞಾನಿಗಳು ಏನು ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಎಕರೆಗೆ ಪ್ರದೇಶ ಇದ್ರೆ ಅಲ್ಲಿಂದ ಸುಮಾರು 8-10 ಕಡೆ ನಾವು ಮಣ್ಣಿನ ಮಾದರಿಗಳನ್ನ ತೆಗೆದುಕೋಬೇಕು ಅಂತ ಹೇಳ್ತಾರೆ. ಆ ಮಣ್ಣಿನ ಮಾದರಿ ತೆಗೆದುಕೋಬೇಕಾದ್ರೆ ಯಾವ ಜಾಗದಲ್ಲಿ ತಗೋಬೇಕು ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ್ದಾರೆ. ಅಂದ್ರೆ ಈಗ ನೆರಳು ಬೀಳತಕ್ಕಂಥ ಪ್ರದೇಶ ಅಲ್ಲಿ ತಗೋಬಾರ್ದು ಅಂತ ಹೇಳ್ತಾರೆ. ಮತ್ತೆ ಈ ಬೇಲಿ ಬದು ಪಕ್ಕದಲ್ಲಿ ತೆಗೆದುಕೋಬಾರ್ದು ಅಂತ ಹೇಳ್ತಾರೆ. ಮತ್ತೆ ನಮ್ಮ ಹಳ್ಳಿ ಕಡೆ ತಾವ ಗೊತ್ತಿರ್ತಾರೆ, ಕೊಟ್ಟಿಗೆ ಗೊಬ್ಬರ ಹೀಪ್ ಮಾಡಿರ್ತಾರೆ, ಗುಡ್ಡೆ ಹಾಕಿರ್ತಾರೆ, ಅಂತ ಜಾಗದಲ್ಲಿ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಮಳೆ ಬಂದಾಗ ಮತ್ತೆ ನೀರ್ ಬಿಟ್ಟಾಗ ಆ ಟೈಮಲ್ಲಿ ತೆಗೆದುಕೋಬಾರ್ದು. ಮತ್ತೆ ಮಣ್ಣು ಯಾವ ತೆಗಬೇಕು ಅಂತ ಹೇಳಿದ್ರೆ, ನಾವು ಬಿತ್ತನೆ ಮಾಡೋಕ್ಕೂ ಮುಂಚೆ ತೆಗೆದುಕೋಬೇಕಾಗತ್ತೆ, ಅಥವಾ ಬೆಳೆ ಕಟಾವ್ ಆದ ನಂತರ ತೆಗೆದುಕೊಂಡ್ರೆ ನಮಗೆ ಏನು ಅದು ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಒಂದು ಕರೆಕ್ಟ್ ಪಿಕ್ಚರ್ ಚಿತ್ರಣ ಸಿಗುತ್ತೆ. ಅಂದ್ರೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ತಗೋಬೇಕು, ಮುಂಚೆ ತೆಗೆದುಕೋಬೇಕಾಗತ್ತೆ. ಮತ್ತೆ ಯಾವ ವಿಧಾನದಲ್ಲಿ ತೆಗಬೇಕು ಅಂತ ಹೇಳಿ ಅದನ್ನ ರೈತ ಬಂದು ಗಮನಿಸಬೇಕಾಗತ್ತೆ. ನಮ್ಮ ಕೃಷಿ ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಒಂದು ಇಂಗ್ಲಿಷ್ ಅಕ್ಷರದ ವಿ ಇದೆಯಲ್ಲ, ಆ ವಿ ಆಕಾರದಲ್ಲಿ ಭೂಮಿ ನಾವು ಏನು ಗುಂಡಿ ಮಾಡಬೇಕಾಗತ್ತೆ. ಗುಂಡಿ ಮಾಡಿ ಸುಮಾರು ಏನು ಈ ನಮ್ಮ ಮಾಮೂಲಿ ಬೆಳೆಗಳಾದ್ರೆ ಈ ಭತ್ತ ರಾಗಿ ಜೋಳ ಅಂತ ಹೇಳ್ತೀವಿ ಅಂತದ್ಕಾದ್ರೆ ಸುಮಾರು 9-10 ಇಂಚಷ್ಟು ಆಳ ಗುಂಡಿ ಮಾಡಬೇಕಾಗತ್ತೆ. ನಮ್ಮ ಈ ತೋಟಗಾರಿಕೆ ಬೆಳೆಗಳು ಅಡಿಕೆ ಅಥವಾ ತೆಂಗು ಅಂತದಾದ್ರೆ ಸುಮಾರು 15-16 ಇಂಚು ಅಷ್ಟು ಆಳಕ್ಕೆ ನಾವು ಗುಂಡಿ ಮಾಡಬೇಕು. ಈ ಆಕಾರದಲ್ಲಿ ಗುಂಡಿ ಮಾಡಬೇಕು ಅಂತ ಹೇಳ್ತಾರೆ. ಗುಂಡಿ ಮಾಡಿದ ನಂತರ ನಾವು ಈ ಸ್ಕ್ರೇಪಿಂಗ್ ಅಂತ ಏನ್ ಹೇಳ್ತೀವಿ, ಕೆರೆಯಂತದ್ದು ಈ ಆಕಾರದ ಉದ್ದಕ್ಕೂ ನಾವು ಒಂದು ಮಣ್ಣನ್ನ ಕೆರಿಬೇಕಾಗುತ್ತೆ. ಕೆರೆ ತೆಗೆದು 10 ಕಡೆ 8-10 ಕಡೆ 8-10 ಕಡೆ ತೆಗೆದುಕೊಂಡು ಒಂದ್ ಕಡೆ ಗುಡ್ಡೆ ಮಾಡಿಕೊಂಡು ಒಂದ್ 4 ಭಾಗ ಮಾಡ್ಕೋಬೇಕಾಗುತ್ತೆ. ಆ 4 ಭಾಗ ಮಾಡ್ಕೊಂಡು ಆಪೋಸಿಟ್ ಭಾಗಗಳು ಅಂತ ಹೇಳ್ತೀನಿ, ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಎಲ್ಲದನ್ನು ತೆಗೆದುಬಿಟ್ಟು ಆ ರೀತಿ. ಮತ್ತೆ ಫಸ್ಟ್ ಅಲ್ಲಿರ್ತಕ್ಕಂಥ ಕಸ ಮತ್ತೆ ಮಣ್ಣು, ಐ ಮೀನ್ ಕಲ್ಲು, ಈ ನಮ್ಮ ಪ್ಲಾಂಟ್ ಡೆಬ್ರಿಸ್ ಅಂತ ಏನ್ ಹೇಳ್ತೀವಿ ಕಸ ಕಡ್ಡಿಗಳು, ಅದನ್ನೆಲ್ಲ ತೆಗೆದಾಕಬೇಕಾಗುತ್ತೆ. ಬರೀ ಪ್ಯೂರ್ ಮಣ್ಣು ಇಟ್ಕೋಬೇಕಾಗುತ್ತೆ. ಈ ರೀತಿ ಮಾಡಿ ನಾವು ವಿರುದ್ಧ ದಿಕ್ಕಿನಿರ್ತ ಮಣ್ಣನ್ನು ತೆಗೆದು ಸುಮಾರು 1/4 ಕೆಜಿಯಷ್ಟು ಮಣ್ಣನ್ನು ಮಾತ್ರ ನಾವು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇದನ್ನ ಮತ್ತೆ ಇನ್ನೊಂದು ಗಮನಿಸಬೇಕು, ಈ ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ, ಕೆಲವರು ಈ ಗೊಬ್ಬರ ಚೀಲದಲ್ಲಿ ಮಣ್ಣನ್ನು ಹಾಕೊಳ್ತಾರೆ, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ ಚೀಲ ಅಥವಾ ಒಂದು ಬಟ್ಟೆ ಬ್ಯಾಗಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಆ ರೈತ ಬಾಂಧವರ ಹೆಸರು, ಅವರ ಸರ್ವೆ ನಂಬರು, ಯಾವ ಊರು ಮತ್ತೆ ಅವರ ತಾಲೂಕೆಲ್ಲ ಮೆನ್ಷನ್ ಮಾಡಿ ನಮ್ಮ ಸರ್ ಹೇಳಿದಾಗೆ ನಮ್ಮ ಏನು ಮಣ್ಣು ಪರೀಕ್ಷಾ ಕೇಂದ್ರಗಳು ಕೊಟ್ಟರೆ ನಾವು ಮಣ್ಣು ಪರೀಕ್ಷೆ ವಿಶ್ಲೇಷಣೆ ಮಾಡಿ ಅವರಿಗೆ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ಆ ಒಂದು ಮಣ್ಣಿನ ಮಾದರಿ ಇಡೀ ಜಮೀನನ್ನು ಪ್ರತಿನಿಧಿಸ್ತಾ ಇರಬೇಕು. ಪ್ರಾತಿನಿಧಿಕ ಮಾದರಿ ಅಂತ ಹೇಳಿ ಆ ರೀತಿಯಾಗಿ ನಾವು ಮಣ್ಣು ಮಾದರಿಯನ್ನು ತೆಗೆದುಕೊಂಡು ಮಣ್ಣು ಆರೋಗ್ಯ ಕೇಂದ್ರಗಳಿಗೆ ಕಳಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಇದಾವೆ ಈಗ ಮಣ್ಣು ಆರೋಗ್ಯ ಕೇಂದ್ರಗಳು ಎಲ್ಲ ಪ್ರತಿ ಜಿಲ್ಲಾ ಮಟ್ಟದಲ್ಲಿ. ಇಪ್ಪತ್ತೊಂಬತ್ತು ನಮ್ಮ ಇಲಾಖೆಯಿಂದ ಆಗಲೇ ಇಲ್ಲ 29 ಇದೆ. ಬೆಂಗಳೂರಿನಲ್ಲಿ 2 ಜಿಲ್ಲೆ ಅಂತ ಒಂದು ಜಿಲ್ಲೆ ಮಾಡ್ಕೊಂಡಿದ್ದೀವಿ, ಉಳಿದ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳನ್ನು ಒಂದೊಂದು ಮಾಡ್ಕೊಂಡಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಂಚಾರಿ ಮಣ್ಣು ಆರೋಗ್ಯ ಚಿಕಿತ್ಸಾಲಯ ಕೂಡ ಒಂದು ಇದೆ. ಅದಲ್ಲದೆ ನಾವು ಹೇಳಿದ್ನಲ್ಲ ಸ್ಥಳೀಯವಾಗಿ ಹಳ್ಳಿ ಮಟ್ಟದಲ್ಲಿ ಕೂಡ ಗ್ರಾಮ ಮಟ್ಟದಲ್ಲಿ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು 263 ಕೇಂದ್ರಗಳು ಇದ್ದಾವೆ. ಈಗ ಮತ್ತೊಂದು ದೂರವಾಣಿ ಕರೆ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ರೇಡಿಯೋ ಕೇಳ್ತಾ ಇದ್ದೇನೆ ಸರ್. ಹೇಳಿ ಹೇಳಿ. ಅದೇ ಸರ್, ನಮ್ಗೆ ಇದು ದನದ ಗೊಬ್ಬರ ಇಲ್ಲ, ಮತ್ತೆ ಎರೆಹುಳ ಹಿಚ್ಚೆ ಉಂಟು ಸರ್. ನಾವು ಇದು ಬೂದಿ ತರಗಳೆಲ್ಲ ಹಾಕ್ತೇವೆ ಒಟ್ಟು ಮಾಡಿ, ಅದರ ಎರೆಹುಳ ಹಿಚ್ಚೆ ಹಾಕಿದೆ ಸರ್. ಆ ಮಣ್ಣು ಆರೋಗ್ಯವಾಗಿರುತ್ತಾ ಅಂತ. ಮತ್ತೊಂದು ಸರ್, ಎರೆಹುಳು ಹಿಚ್ಚೆಯನ್ನು ಹಾಗೆ ಗಿಡದ ಬುಡದಲ್ಲೇ ಬಿಟ್ಟರೆ ಏನಾಗುತ್ತೆ? ಅದನ್ನು ಮಗುಚಿ ಹಾಕಬೇಕಾ? ಸಾವಯವ ಸತ್ವ ತರಗೆಲ ಬೂದಿಯಲ್ಲಿ ಸಿಗುತ್ತಾ ಸರ್? ಸ್ವಲ್ಪವಾದರೂ ರಾಸಾಯನಿಕ ಗೊಬ್ಬರ ಹಾಕಲೇಬೇಕಾ? ಒಂದು ಗಿಡಕ್ಕೆ ಸುಮ್ಮನೆ ಎಷ್ಟು ಹಾಕಬೇಕಂತ ನೀವು ನನಗೆ ತಿಳಿಸಿದ್ರು ಸರ್. ಈಗ ಇದು ಅವ್ರ ಹೇಳಿ ಎರೆಹುಳು ಗೊಬ್ಬರ, ಎರೆಹುಳು ಹಿಕ್ಕೆಯಿಂದ ಉತ್ತಮ ಗೊಬ್ಬರ ಅಂತ ಹೇಳ್ತಾ ಇದ್ರೆ, ಖಂಡಿತವಾಗ್ಲು ಎರೆಹುಳು ಗೊಬ್ಬರ ಅಂತ ಹೇಳಿದ್ರೆ ಆ ಹಿಕ್ಕೆನೇ ಎರೆಹುಳು ಗೊಬ್ಬರ ಅಂತ ಹೇಳ್ತೀವಿ. ಎರೆಹುಳು ಗೊಬ್ಬರ ಉಪಯೋಗಿಸೋದ್ರಿಂದ ಅದು ಬಹಳಷ್ಟು ನಾವು ಉತ್ತಮವಾದ ಫಲಿತಾಂಶ, ಉತ್ಕೃಷ್ಟವಾದ ಗೊಬ್ಬರ, ಉತ್ಕೃಷ್ಟವಾದ ಗೊಬ್ಬರ ಮತ್ತು ಉತ್ತಮವಾದ ಫಲಿತಾಂಶ ಸಿಗುತ್ತೆ ಅದು. ಮತ್ತೆ ತರೆಗಳಿಗೆ ಹೇಳಿದ್ರು, ತರೆಗಳಿಗೆ ಗೊಬ್ಬರ ಮಾಡಬಹುದು, ಗೊಬ್ಬರ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲು ಅದು ನಮಗೆ ಸಾವಯವ ಗೊಬ್ಬರ ಆಗಿ ಉಪಯೋಗಿಸೋದ್ರಿಂದ ಅದು ಕೂಡ ಉತ್ತಮ. ಅಂದ್ರೆ ತರೆಗೆಲೆಗಳು ಸ್ವಾಭಾವಿಕ ಗೊಬ್ಬರ ಆಗಬೇಕಾದ್ರೆ ಹೆಚ್ಚು ಸಮಯ ಬೇಕಾಗುತ್ತೆ, ಹೆಚ್ಚು ಸಮಯ ಬೇಕಾಗುತ್ತೆ, ನಾವೇ ಅದನ್ನ ಗೊಬ್ಬರ ಮಾಡ್ಕೋಬಹುದು, ನಾವೇ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದು ಕರಗೋದಕ್ಕೆ ಮನೆ ಬಯೋ ಫರ್ಟಿಲೈಸರ್ ಕೆಲವು ಪೋಷಕ ಜೈವಿಕ ಏನು ಶಿಲೀಂಧ್ರಗಳಿದ್ದಾವೆ, ಶಿಲೀಂಧ್ರಗಳಿದ್ದಾವೆ, ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ್ಯಾವ ಶಿಲೀಂಧ್ರನ ಅದು ಕರಗೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂಥದ್ದು ಉಪಯೋಗಿಸ್ಕೊಂಡು ಅವರು ತರೆಗಳಿಗೆ ಗೊಬ್ಬರಗಳನ್ನ ಮಾಡ್ಕೋಬಹುದಾಗುತ್ತೆ, ಅದು ಉತ್ತಮವಾದ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ ಅದು. ಮತ್ತೆ ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಅಭಿಯಾನ ಕೂಡ ನಡೀತಾ ಇದೆ, ಈ ಎರೆಹುಳು ತೊಟ್ಟಿಗಳನ್ನ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಕೊಡುವಂತ. ಅದನ್ನ ಎಲ್ಲರೂ ಕೂಡ ಯಾರ್ಯಾರು ಜಮೀನು ಇದೆ ಎಲ್ಲರೂ ಬಳಸ್ಕೊಳ್ಳಿ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ಸರ್. ಹಲೋ, ಹೇಳಿ ಹೇಳಿ. ಅದು ಅವರು ಕೇಳಿದ್ರು ಸರ್, ಅವ್ರು ಹೇಳಿದ್ರು ನಿಮ್ಮ ಕೈಯಿಂದ ದುಡ್ಡು ಖರ್ಚು ಮಾಡಬೇಕು ಮತ್ತೆ ನಿಮ್ಗೆ ದುಡ್ಡು ಬರೋದು ಅಂತ ಹೇಳಿದ್ರು ಸರ್. ಅದು ಸೋಪಿಟ್ಟು ಎಲ್ಲ ಎಂತದ್ದು ಅದು ಮಾಡಿದ್ರು ಹಾಗೆ ಅಂತ, ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ಮಾಡ್ಬೇಕಂತ ದುಡ್ಡು ಕೊಡುದು ಮತ್ತೆ ಅಂತ. ಅದು ಬಂದ್ರೆ ಬಂತು, ಬಾರದ್ರೆ ಇಲ್ಲ. ಈಗ ಮಾಡಿದವರೆಲ್ಲ ಕಾಯ್ತಾ ಇದ್ದಾರೆ. ಇಲ್ಲ, ಅದು ವರ್ಗಾವಣೆ ಆಗುತ್ತೆ, ಬರುತ್ತೆ, ಸ್ವಲ್ಪ ತಡ ಆಗ್ತಾರೆ. ಗ್ರಾಂಟ್ಸ್ ಬಂದಾಗ ಬಂದಾಗೆ ಅದು ಅನುದಾನ ಬಿಡುಗಡೆ ಬಿಡ ಆದಂಗೆ ಬಿಡುಗಡೆ ಮಾಡ್ತಾರೆ, ಸ್ವಲ್ಪ ತಡ ಮಾಡಬೇಕು, ತಡ ಆಗುತ್ತೆ ಅಷ್ಟೇ, ಖಂಡಿತ ಕೊಡ್ತಾ ಸಿಗುತ್ತದೆ. ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ಈಗ ತಾವು ಹೇಳಿದ್ದು ಈ ಸಾಯಿಲ್ ಹೆಲ್ತ್ ಕಾರ್ಡ್ ಕೇಂದ್ರ ಸರ್ಕಾರದೊಂದು ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದೆ, ಮಣ್ಣು ಪರೀಕ್ಷಾ ಏನು ಮಣ್ಣು ಆರೋಗ್ಯ ಅಭಿಯಾನ ಅಂತ ಹೇಳಿ ಮಾಡಿದ್ವಿ. ಸುಮಾರು 2015 19 ಇಸ್ವಿ ತನಕ 4 ವರ್ಷ ಮಾಡಿದ್ವಿ. 2015-16 ಮತ್ತು 16-17 ಮೊದಲನೇ ಸೈಕಲ್ ಅಂತ ಹೇಳಿದ್ವಿ, 16-17-17-18 ಎರಡನೇ ಸೈಕಲ್ ಅಂತ ಹೇಳಿ. ಈ ಮೊದಲನೇ ಸೈಕಲ್ ಅಲ್ಲಿ ಸುಮಾರು 16,66,000 ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದ್ ನಮ್ಮ ಮಣ್ಣು ನಮ್ಮ ಇಲಾಖೆಯ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿ ಸುಮಾರು 78 ಲಕ್ಷ ರೈತರಿಗೆ ಮಣ್ಣು ಆರೋಗ್ಯ ಚೀಟಿ ವಿತರಣೆ ಮಾಡಿದ್ವಿ. ಮತ್ತೆ ಅದಾದ್ಮೇಲೆ ಅಂತ ನಾನು 2ನೇ ಸೈಕಲ್ ಅಂತ ಹೇಳಿದ್ನಲ್ಲ 17-18-19 ಅಲ್ಲೂ ಕೂಡ 16,66,000 ಸಾಯಿಲ್ ಸ್ಯಾಂಪಲ್ ಮಣ್ಣು ಮಾದರಿಗಳನ್ನು ತೆಗೆದುಕೊಂಡು ಮತ್ತೆ ನಾವು ಮಣ್ಣು ಪರೀಕ್ಷಾ ಪ್ರಯೋಗಾಲಯಗಳಲ್ಲಿ ನಾವು ಟೆಸ್ಟ್ ಮಾಡಿದ ನಂತರ ಸುಮಾರು 83 ಲಕ್ಷ ರೈತರಿಗೆ ಅದನ್ನ ನಾವು ಮಣ್ಣು ವಿತರಣೆ ಮಾಡಿದ್ವಿ. ಇದು ಅಂದ್ರೆ 2 ಮಣ್ಣು ಆರೋಗ್ಯ ಚೀಟಿಗಳು ಇದಾವೆ ಈಗ. ಹೌದು, 2 ಮಣ್ಣು ಆರೋಗ್ಯ ಚೀಟಿ ಇದೆ. ಆಕ್ಚುಲಿ ಇದು ನಾವು ವಿಜ್ಞಾನಿಗಳು ಏನ್ ಹೇಳ್ತಾರೆ, 1-3 ಇಯರ್ಸ್ ಒಂದ್ 3 ವರ್ಷಕ್ಕೋಸ್ಕರ ಮಣ್ಣು ಸಾಕು ಅಂತ ಹೇಳ್ತಾರೆ. ಈಗಾಗಲೇ 2 ಸಲ ಮಾಡಿದಾರಲ್ಲ, ಬಹುಶಃ ಇನ್ನ ನೆಕ್ಸ್ಟ್ ಇನ್ನ ಕೇಂದ್ರ ಸರ್ಕಾರದ ಬಹುಶಃ ಏನ್ ಇದಿದೆ ಅಂತ ಹೇಳಿದ್ರೆ ಯೋಜನೆ ಇದೆ ಅಂತಂದ್ರೆ ಈಗ ಗ್ರಿಡ್ ಮೆಥಡ್ ಅಂತ ಮಾಡಿದ್ವಿ 2 ವರ್ಷ. ಒಂದು ಈ ಖುಷ್ಕಿ ಪ್ರದೇಶಕ್ಕೆ 10 ಹೆಕ್ಟೇರ್ ಗ್ರಿಡ್ ನಲ್ಲಿ ಒಂದು ಮಾಡುವಂತದ್ದು, ಒಂದ್ ಸ್ಯಾಂಪಲ್ ತೆಗೆಯುವಂತದ್ದು ನಮ್ಮ ಯಾವುದು ನೀರಾವರಿ ಪ್ರದೇಶದಲ್ಲ ಆದ್ರೆ 2.5 ಎಕರೆಗೆ ಒಂದು ಗ್ರಿಡ್ ಮಾಡುವಂತದ್ದು ಮಾಡ್ಕೊಂಡಿದ್ವಿ. ಅದು ಎಲ್ಲಾ ರೈತರಿಗೂ ಸಿಗ್ಬೇಕು, ಪ್ರತಿಯೊಬ್ಬ ರೈತನ ಜಮೀನಲ್ಲೂ ಆಗ್ಬೇಕು, ಮತ್ತೆ ಪ್ರತಿ ಸರ್ವೆ ನಂಬರ್ಗೆ ಪ್ರತಿ ಹಿಸ್ಸಾಗೂ ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಬಹುಶಃ ಅದು ಇನ್ನ ಯೋಜನೆ ಕಾರ್ಯಗತಗೊಂಡಿಲ್ಲ, ಮುಂದಿನ ವರ್ಷದಿಂದ ಬರಬಹುದು ಅಂತ ಹೇಳಿ ನಾವು ಒಂದು ಆಶಾಭಾವನೆ ಹಾಗೆ. ಕ್ರಿಯಾ ಯೋಜನೆ ಭೂಮಿ ಪೋಷಣ ಅಭಿಯಾನ ಅಂತ ಅದಕ್ಕೆ ಹೆಸರು ಇದೆ. ಆ ಯೋಜನೆ ಹೆಸರು ಕೇಂದ್ರ ಸರ್ಕಾರದ ಹೊಸದಾಗಿ ಇದನ್ನ ಲಾಂಚ್ ಮಾಡಲು ಹಂತದಲ್ಲಿದೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಕಡೆಯಿಂದ ನಾವು ಕ್ರಿಯಾ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೀವಿ. ಬಹುಶಃ ಯಾವುದೇ ಇದು ಹಂತದಲ್ಲಿ ಅದು ನಮಗೆ ಯೋಜನೆ ಬರುವಂತ ನಿರೀಕ್ಷೆ ಇದೆ. ಈಗ ಡಾಕ್ಟರ್ ಪಾಟೀಲ್ ಅವರೇ, ಮುಖ್ಯವಾಗಿ ಕೃಷಿ ಇಲಾಖೆಯಿಂದ ಈ ಮಣ್ಣು ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಏನಾದರೂ ಸೌಲಭ್ಯಗಳು ಇಂಥವೇನಾದರೂ ಸಿಗ್ತಾ ಇದಾವೆ? ಹೌದು, ಅವರು ಈಗಾಗಲೇ ರೈತ ಬಾಂಧವರು ಹೇಳಿದಂಗೆ ಎರಡು ಯೋಜನೆಗಳು ಈಗಾಗಲೇ ಚಾಲ್ತಿಯಲ್ಲಿದೆ. ಒಂದು ಹೊಸದಾಗಿದೆ, ಈ ವರ್ಷನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈ ಹಿಂದೆ ಸತತವಾಗಿ ಒಂದು 5-6 ವರ್ಷದಿಂದ ಮಣ್ಣಿನ ಸತ್ವಕ್ಕೆ ಹೆಚ್ಚಿಸಬೇಕು ಅಂತ ಒಂದು ಕಾರ್ಯಕ್ರಮ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ರೈತರಿಗೆ ನಮ್ಮ ಸಾವಯವ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ, ಸಿಟಿ ಕಾಂಪೋಸ್ಟ್ ಮತ್ತು ರಂಜಕಯುಕ್ತ ಸಾವಯವ ಗೊಬ್ಬರ ಕೂಡ ನಾವು ರಿಯಾಯಿತಿ ದರ 50% ಜನರಲ್ ಫಾರ್ಮರ್ಸ್ಗೆ ಮತ್ತು SC/ST ಫಾರ್ಮರ್ಗೆ 75% ನಾವು ಇದು ರಿಯಾಯಿತಿ ದರದಲ್ಲಿ ಇದು ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಇತ್ತೀಚಿನದಲ್ಲಿ ನಾವು ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ. ಏನು, ನಾವು ಎರಡು ಹಂತದಲ್ಲಿ ನಾವು ಸೈಕಲಲ್ಲಿ ನಾವು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ 58 ಲಕ್ಷ ಹೆಕ್ಟರ್ಗಳಲ್ಲಿ ಸಾವಯವ ಇಂಗಾಲು 0.5% ಅಷ್ಟೇ ಆಗಿದೆ ಅಂತ ನಮಗೆ ತಿಳಿದು ಬಂತು. ನಾರ್ಮಲ್ ಆಗಿ 1% ಇರಬೇಕು ಸಾವಯವ ಇಂಗಾಲು, ಅದೇ ಒಳ್ಳೆ ಗುಣಧರ್ಮದ ಮಣ್ಣಿನಲ್ಲಿ 1% 1%ಕ್ಕಿಂತ ಹೆಚ್ಚಿಗಿರಬೇಕು. ಆದರೆ ಇಷ್ಟು 58 ಲಕ್ಷ ಹೆಕ್ಟರ್ಗಳಲ್ಲಿ ಇದನ್ನು ಕಡಿಮೆ ಆಗಿದ ಕಾರಣಕ್ಕೆ ಈ ಹೊಸದಾಗಿ 2020-21 ಆಯವ್ಯಯ ಇದರಲ್ಲಿ ಘೋಷಣೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಒಂದು ಮಣ್ಣು ಸಾವಯವ ಇಂಗಾಲ ಹೆಚ್ಚಿಸುವ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರಗಳನ್ನ ವಿತರಣೆ ರಿಯಾಯಿತಿ ದರದಲ್ಲಿ ಎಲ್ಲಾ ರೈತರಿಗೆ 75% ರಿಯಾಯಿತಿ ದರದಲ್ಲಿ ಗೊಬ್ಬರಗಳ ಬಿತ್ತನೆ ಬೀಜಗಳು, ಹಸಿರೆಲೆ ಗೊಬ್ಬರ ಬಿತ್ತನೆ ಬೀಜಗಳು ಇದನ್ನ ಕೊಡೋದ್ರಿಂದ ಇದನ್ನಲ್ಲಿ ಅವರಿಗೆ ರೈತರಿಗೆ ಇದನ್ನ ಒಂದು ಸಾವಯವ ಇಂಗಾಲ ಹೆಚ್ಚಿಸಿಕೆ ಒಂದು ಅಭಿಯಾನ ಮುಖದಲ್ಲಿ ರೂಪದಲ್ಲಿ ಹಾಕಬಹುದಂತ ಇದು ಯೋಜನೆಯನ್ನು ಈಗ ಚಾಲ್ತಿಯಲ್ಲಿ ಈ ವರ್ಷದಿಂದ ನಾವು ಚಾಲ್ತಿಯಲ್ಲಿ ಇದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಶ್ರೀ ನರಸಿಂಹ ತಾಲೂಕು ಸೋಸೈ ಗ್ರಾಮದಿಂದ ನಮಸ್ಕಾರಗಳು. ಕಾರ್ಯಕ್ರಮ ಮಹೇಶ್ ಹೆಟ್ರೆ, ಈಗ ನಮ್ಮ ಅವಧಿ ಮುಗಿತಾ ಬಂದಿದೆ ಫೋನಿಂದು, ಸಂಕ್ಷಿಪ್ತವಾದ ಪ್ರಶ್ನೆ ಕೇಳಿ. ಈ ತಿಂಗಳು 2nd ವಾರದಲ್ಲಿ ಯೂರಿಯಾ ಗೊಬ್ಬರ ಅಭಾವ ಇತ್ತು. ನಮ್ಮ ಕೃಷಿ ಇಲಾಖೆಯವರು ನಮ್ಮ ತಾಲೂಕಿನ ಕೃಷಿ ಅಧಿಕಾರಿಗಳು ತಕ್ಷಣದಲ್ಲಿ ಯೂರಿಯಾ ಗೊಬ್ಬರವನ್ನು ಸಪ್ಲೈ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಗುರುಗಳೇ. ಒಳ್ಳೇದು ಒಳ್ಳೇದು ಮಹಾರಾಜ್ ಹೇಳ್ರಿ. ಸರ್, ಈಗ ಮಣ್ಣು ಆರೋಗ್ಯ ನಿರ್ವಹಣೆ ಈಗ ಮಾಡ್ತು ಹೋಯ್ತಾ ಇಲ್ಲ ಸ್ವಾಮಿ, ಇನ್ನೇನ್ ಮಾಡ್ಬೇಕು ಸ್ವಾಮಿ ನಮ್ಮ ಮಣ್ಣಿನ ಆರೋಗ್ಯ ಬಗ್ಗೆ? ಅದು ಸತತವಾಗಿ ಮಾಡ್ತಾ ಇರಬೇಕಾಗತ್ತೆ, ಒಂದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷ ಅಂತಲ್ಲ. ನಮ್ಮ ಆರೋಗ್ಯ ಹೇಗೆ ಕಾಪಾಡ್ಕೋತೀವೋ ಸತತವಾಗಿ ಅದೇ ತರ ಮಣ್ಣಿನ ಆರೋಗ್ಯ ಕೂಡ ಕಾಪಾಡ್ಕೋಬೇಕು. ಅಂದ್ರೆ ಮಾದೇವ್ ಶೆಟ್ರೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನೀವು ವರ್ಗಾಯಿಸಿ ಹೋಗ್ಬೇಕಾಗತ್ತೆ, ಜಮೀನ್ನ ಸುಸ್ಥಿತಿಯಲ್ಲಿ ಇಟ್ಕೊಂಡು ಅವ್ರಿಗೆ ವರ್ಗಾಯಿಸಿ ಹೋಗ್ಬೇಕಾಗತ್ತೆ ಮಣ್ಣ. ಹಾಗಾಗಿ ಅದು ಸತತವಾಗಿ ನಡೆಯುವಂತ ಕಾರ್ಯ. ಕರೆ ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾನೆ. ಈಗ ದೇವರಾಜ್ ಅವರು, ಈ ಮಣ್ಣು ಆರೋಗ್ಯದಲ್ಲಿ ವಿಶೇಷವಾಗಿ ಇನ್ನೊಂದು ಅಂದ್ರೆ ಲಘು ಪೋಷಕಾಂಶಗಳ ಕೊರತೆ, ಅದು ಕೂಡ ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ತೋರಿಸ್ತಾರೆ. ಅದನ್ನ ಪೂರೈಕೆ ಮಾಡೋದಕ್ಕೂ ಕಾರ್ಯಕ್ರಮ ಏನಾದರೂ ಇದೆಯಾ? ಕಾರ್ಯಕ್ರಮ ಇದೆ, ನಮ್ಮ ಎಲ್ಲಾ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಇದನ್ನ ನಾವು ಮಣ್ಣು ಅದೇ ಮೈಕ್ರೋನ್ಯೂಟ್ರಿಯಂಟ್ ತಾವೇ ಲಘು ಪೋಷಕಾಂಶಗಳ ವಿತರಣೆ 50% ರಿಯಾಯಿತಿ ದರಲ್ಲಿ ನೀಡೋಕೆ ಎಲ್ಲಾ ಅವಕಾಶಗಳು ಇದೆ. ಎಲ್ಲಾ ನಮ್ಮ ರೈತ ಸಂಪತ್ ಕೇಂದ್ರಗಳಲ್ಲಿ ಇದನ್ನ ನಾವು 50% ಮತ್ತು 75% ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೀವಿ. ಅಂದ್ರೆ ಮುಖ್ಯವಾಗಿ ಈಗ ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಮತ್ತೆ ಬೋರಾಕ್ಸ್, ಬೋರಾಕ್ಸ್ ಸಿಗುತ್ತೆ, ಮ್ಯಾಂಗನೀಸ್ ಸಲ್ಫೇಟ್ ಕೊಡ್ತಾ ಇದೀವಿ. ಇವೆಲ್ಲ ಲಘು ಪೋಷಕಾಂಶಗಳು ಬಹಳ ಹಿತಮಿತವಾಗಿ ಆಮೇಲೆ ಈವನ್ ಇವಾಗ ಲಿಕ್ವಿಡ್ ಕೂಡ ಬಂದಿದಾವೆ, ಲಿಕ್ವಿಡ್ ಮೈಕ್ರೋನ್ಯೂಟ್ರಿಯಂಟ್ಸ್ ಮಿಕ್ಸ್ಚರ್ಸ್ ಕೂಡ ಇದಾವೆ, NPK ಕಾನ್ಸೆಂಟ್ರೇಟ್ಸ್ ಅಂತಾನು ಸಿಗ್ತಾ ಇದೆ. ಎಲ್ಲಾ ಮೆಟೀರಿಯಲ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇದಾವೆ. ಒಟ್ಟಾರೆ ಇವತ್ತು ನಮ್ಮ ಈ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ನಮ್ಮ ರೈತ ಬಾಂಧವರಿಗೆ ಒಂದು ಏನು ಹೇಳ್ಬೋದು ಅಂದರೆ, ಅವರು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಸುಸ್ಥಿರತೆ ಮತ್ತು ಉತ್ಪಾದಕತೆಯ ದೃಷ್ಟಿಯಿಂದ ಮಣ್ಣಿನ ಆರೋಗ್ಯವನ್ನು ಅವ್ರು ಕಾಪಾಡ್ಕೋಬೇಕು ಅಂದರೆ ಮಣ್ಣಿನ ಪರೀಕ್ಷೆಯನ್ನು ಅವ್ರು ಮಾಡಿಸ್ಕೋಬೇಕು. ಮುಖ್ಯವಾಗಿ ಮಣ್ಣು ಮಾದರಿಗಳನ್ನು ತೆಗೆದುಕೊಂಡೋಗಿ ಮಣ್ಣು ಆರೋಗ್ಯ ಪರೀಕ್ಷಾ ಕೇಂದ್ರಗಳಲ್ಲಿ ಅವರು ಮಣ್ಣು ಪರೀಕ್ಷೆ ಮಾಡಿಸ್ಕೋಬೋದು. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ಇದ್ದಿರುತ್ತೆ, ಅಲ್ಲೂ ಮಾಡಿಸ್ಕೊಂಡು ಅವರು ಫಲಿತಾಂಶದ ಆಧಾರದ ಮೇಲೆ ರೈತ ಸಂಪರ್ಕ ಕೇಂದ್ರದ ತಜ್ಞರ ಒಂದು ಸಲಹೆ ಪಡ್ಕೊಂಡು ಅದನ್ನ ಅಳವಡಿಸ್ಕೋಬೇಕು ಜಮೀನಲ್ಲಿ. ಆಗ ಅವರು ಸಾವಯವ ಗೊಬ್ಬರಗಳನ್ನು ಕೂಡ ಪೂರಕವಾಗಿ ಚೆನ್ನಾಗಿ ಹಾಕೊಂಡಾಗ ಮಾತ್ರ ಮಣ್ಣಿನ ಸುಸ್ಥಿತಿಯನ್ನು ಕಾಪಾಡ್ಕೋಬಹುದು ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ವಿಷಯ ಮಣ್ಣು ಆರೋಗ್ಯ ನಿರ್ವಹಣಾ ಕಾರ್ಯಕ್ರಮ. ಭಾಗವಹಿಸಿದವರು ಅಪರ ಕೃಷಿ ನಿರ್ದೇಶಕರಾದ ಡಾ ವೆಂಕಟರಾಮ ರೆಡ್ಡಿ ಜೆ ಪಾಟೀಲ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ HS ದೇವರಾಜ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಡಾ ರೇವಯ್ಯ ಒಡೆಯರ್. ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಯೇ ಆಕಾಶವಾಣಿ ಹೇ ಅಬ್ ಆಪ್ ಮುಕೇಶ್ ಕುಮಾರ್ ಸಿ ಸಮಾಚಾರ ಸುನಿಯೇ. देश ने कोविड टीकाकरण अभियान के अंतर्गत 100 करोड़ टीके लगाने का लक्ष्य हासिल कर इतिहास रच दिया है. इस महत्वपूर्ण कार्य में योगदान करने वाले चिकित्सकों, नर्सों और अन्य स्वास्थ्य कर्मियों का आकाशवाणी अभिनंदन करता है. इसके साथ ही हम आपको सतर्क भी करना चाहते हैं कि कोविड अभी समाप्त नहीं हुआ है. आप सभी से हमारी अपील है कि यथाशीघ्र दोनों टीके लगवाएं और अन्य लोगों को भी इसके लिए प्रेरित करें. त्योहारों के समय 3 आसान उपायों का पालन करें. मास्क पहनें, 2 गज की सुरक्षित दूरी बनाए रखें, हाथ और चेहरा साफ रखें. कोविड से संबंधित कोई भी जानकारी और मार्गदर्शन के लिए राष्ट्रीय हेल्पलाइन नंबर 011-2397-8046 और 1075 पर संपर्क करें. और अब समाचार. प्रधानमंत्री नरेंद्र मोदी ने भारत की एक्ट ईस्ट नीति और व्यापक हिंद प्रशांत क्षेत्र के लिए भारत की परिकल्पना में आसियान के महत्व पर बल दिया है. 18वें भारत आसियान शिखर सम्मेलन को संबोधित करते हुए उन्होंने इस क्षेत्र में कोविड महामारी से निपटने में भारत के प्रयासों का उल्लेख किया. कोविड-19 महामारी के कारण हम सभी को अनेक चुनौतियों से जूझना पड़ा, लेकिन यह चुनौतीपूर्ण समय इन महामारी के कारण हम सभी को अनेक चुनौतियों से जूझना पड़ा लेकिन यह चुनौतीपूर्ण समय इन महामारी के कारण हम सभी को अनेक चुनौतियों से जूझना पड़ा लेकिन यह चुनौतीपूर्ण लेकिन यह चुनौतीपूर्ण समय भारत आसियान मित्रता की कसौटी लेकिन यह चुनौतीपूर्ण समय लेकिन यह चुनौतीपूर्ण लेकिन